ಸಿಂಹಯಾನಂದರ ಮರಣೆಯ ಮಾಡೋ ಚಿಂತೆಯ ತೊರೆದು ನೀ ಸುಖಿಯಾಗೋ. ಭಗವದ್ಗೀತೆಯ ಸಾರವನರುಗಿದ ಭಕ್ತ ಉದಯದಿ ತಾ ನೆಲ ತೇರುವ ಚಿನ್ಮಯ ಮೂರುತಿ ಕೀರ್ತಿಯ ಪಡೆದ ಲೋಕದ ಭಕ್ತಕ್ಕೆ ಸನ್ಮಾರ್ಗ ತೋರಿದ ಚಿನ್ಮಯಾನಂದರ ಮರಣಯ ಮಾಡೋ ಚಿಂತೆಯು ತೊರೆದು ನೀ ಸುಖಿಯಾಗೋ. ಸತ್ಯ ಶೋಧನೆಯ ಮಾಡಿ ತೋರಿಸಿದ ಬದುಕಿನ ಅರ್ಥವ ಸಾಕಾರಗೊಳಿಸಿದ ವಿದ್ಯಾವ್ಯಾಪಕನಾಗಿ ವಿಜೃಂಭಿಸಿದ ಚೈತನ್ಯದಾಸಗೆ ದಾರಿ ತೋರಿದ ಚಿನ್ಮಯ